ಮೇಲೆ ಕುಳಿತು ದಸರಾ ಜಂಬೂ ಸವಾರಿಯನ್ನು ಅಂತರ್ಜಾಲ ಹಾಗೂ ಟಿವಿ ಪರದೆಯ ಮೇಲೆ ವೀಕ್ಷಿಸಿ ಆನಂದಿಸಿ. ಮೈಸೂರು ಜಿಲ್ಲಾಡಳಿತ ಹಾಗೂ ದಸರಾ ಮಹೋತ್ಸವ ಸಮಿತಿ ರಾಜ್ಯದ ಸಮಸ್ತ ಜನತೆಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತದೆ. ಕೊರೋನಾ ಭಯ ಬೇಡ, ಎಚ್ಚರವಿರಲಿ. ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ನೇರ ವೀಕ್ಷಕ ವಿವರಣೆ ಅರಮನೆಯ ಆವರಣದ ಒಳಗಿನಿಂದ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ತಾವು ಕೇಳ್ತಾ ಇದ್ರಿ. ಹೆಚ್ಚು ಕಡಿಮೆ ಅಂಬಾರಿಯನ್ನ ಹೊತ್ತು ಬರ್ತಿದ್ದ ಹಾಗೇನೆ ಆ ಧನ್ಯತಾ ಭಾವದೊಂದಿಗೆನೆ ಅಲ್ಲಿ ನಿಂತವರ ಮನಸ್ಸುಗಳು ಕೂಡ ಕರಗಿ, ಆ ನಾವು ಏನೋ ಒಂದು ದೈವಿ ಶಕ್ತಿಯನ್ನ ಪಡ್ಕೊಂಡ್ವಿ ಅನ್ನುವಂತ ಮನೋಭಾವದಿಂದನೆ ಮನೆಗೆ ತೆರಳುವಂತದ್ದು. ಯಾಕಂದ್ರೆ ಅಲ್ಲಿಂದ ಸಾಗುವಾಗ ಎಲ್ಲರೂ ಕೂಡ ಆ ಹುಮ್ಮಸ್ಸು ಚೈತನ್ಯ ತುಂಬಿರುತ್ತೆ. ಈಗಾಗ್ಲೇ ನಾವು ನೋಡ್ತಾ ಇದೀವಿ ಎದುರುಗಡೆ ಅಶ್ವಾರೋಹಿ ದಳ ಸಾಕ್ತಾ ಇದೆ, ಹಾಗೇನೆ ಅದ್ರ ಜೊತೆಗೇನೆ ಪೊಲೀಸ್ ಬ್ಯಾಂಡ್ ಇದೆ, ವಾದ್ಯಗೋಷ್ಠಿ ಇದೆ. ಹಿಂದ್ಗಡೆ ಅಭಿಮನ್ಯು ಗಂಭೀರವಾಗಿ ನಡೀತಾ ಬರ್ತಾ ಇದ್ದಾನೆ, ಪಕ್ಕದಲ್ಲಿ ಕುಮ್ಕಿ ಆನೆಗಳು ಸಾಕ್ತಾ ಇದಾವೆ. ಈಗ ಮೊಟ್ಟವ್ರೆ, ಈ ಜಂಬೂ ಸವಾರಿಗೆ ಒಂದು ಅಂತಿಮ ತೆರೆ ಬಿಡೋದು ಯಾವಾಗುತ್ತಾ? ಲಾಸ್ಟ್ ಅಲ್ಲಿ ಏನು ತಾಯಿ ಚಾಮುಂಡೇಶ್ವರಿಯ ಒಂದು ಈ ಜಂಬೂ ಸವಾರಿ ಅಂದ್ರೆ ಆನೆ ಹೊತ್ತಂತ, ಸರಿ, ಆ ಆನೆ ಜಂಬೂ ಸವಾರಿ ಆನೆ ಬಂದ ನಂತರದಲ್ಲಿ ಅದರಲ್ಲಿ ಪ್ರತಿಷ್ಠಾಪನೆಗೊಂಡಿರತಕ್ಕಂತಹ ಚಾಮುಂಡೇಶ್ವರಿ ತಾಯಿಯ ದರ್ಶನ ಆಗ್ಬಿಡ್ತು ಅಂತಂದ್ರೆ ಅಲ್ಲಿಗೆ ಇವತ್ತು ಈ ವರ್ಷದ ಒಂದು ಜಂಬೂ ಸವಾರಿ ಮುಗೀತು, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ದೊರಕುತ್ತೆ ಅನ್ನುವಂತಹ ಒಂದು ಮನಸ್ಸಂತೋಷ ಆತ್ಮತೃಪ್ತಿ ಜನರಿಗೆ ಆಗತ್ತೆ. ನೋಡಿ, ಈಗ ನಾವು ನೋಡ್ತಾ ಇದೀವಿ ಈ ಒಂದು ದೃಶ್ಯ ಎಲ್ಲರ ಮನಸ್ಸಿನಲ್ಲೂ ಕೂಡ ಏನು, ಈಗ ನೀವು ಹೇಳಿದ್ರಲ್ಲ ವಾಟ್ಸಪ್ ಅಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ವರ್ಚುವಲ್ ನಲ್ಲಿ ಎಲ್ಲವನ್ನೂ ಕೂಡ ಇವರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನಾವು ಅನ್ಕೊಂಡಿರೋದು ಕೇವಲ ಅರಮನೆಯ ಆವರಣದಲ್ಲಿ ಇರುವಂತ ಕೇವಲ 500 ಮಂದಿ ಅಂತ ಅಲ್ಲ, ಇಡೀ ಜಗತ್ತಿನಾದ್ಯಂತ ಈ ಒಂದು ವೀಕ್ಷಣೆಯನ್ನ ಮಾಡ್ತಿರ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಧನ್ಯತಾ ಭಾವನೆ ಬರೋದು ಯಾವಾಗ, ಅಥವಾ ತೃಪ್ತಿ ಆಗ್ತಕ್ಕಂಥದ್ದು ಅಥವಾ ಸಮಾಧಾನ ಬರುವಂತದ್ದು ಯಾವಾಗ ಅಂತಂದ್ರೆ ತಾಯಿ ಚಾಮುಂಡೇಶ್ವರಿಯ ಆ ಒಂದು ಈ ದೃಶ್ಯವನ್ನ ನೋಡಿದ ನಂತರ, ಜಂಬೂ ಸವಾರಿಯ ಈ ದೃಶ್ಯವನ್ನ ನೋಡಿದ ನಂತರ ಅವರಿಗೆ ಬಹಳಷ್ಟು ಸಂತೋಷ ಆಗುತ್ತೆ. ಸಾರ್ಥಕವಾಯಿತು ನಮ್ಮ ಜೀವನ, ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಜನ್ಮ ಸಾರ್ಥಕ ಮಾಡಿಕೊಂಡ್ವಿ ಅನ್ನುವಂತ ಒಂದು. ನೀವು ಹೇಳಿದ ಹಾಗೆ ಅರಮನೆ ಆವರಣದಲ್ಲೂ ಸಹ ಇಲ್ಲಿ ತನಕ ಬಹಳ ಶಿಸ್ತುಬದ್ಧವಾಗಿ ಕುಳಿತಿದ್ದಂಥವರು ಈಗೆಲ್ಲರೂ ಸಹ ಅವರು ಸಹ ಆದಷ್ಟು ಇನ್ನೂ ಹತ್ತಿರದಿಂದ ಈ ಒಂದು ಅಂಬಾರಿಯಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಿಯನ್ನ ನಾವು ಕಾಣಬೇಕು, ಹತ್ತಿರದಿಂದ ದರ್ಶನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಆರಕ್ಷಕ ಸಿಬ್ಬಂದಿಯಲ್ಲಿ ಪ್ರಯತ್ನ ಪಡ್ತಾ ಇದೆ, ಅಶ್ವಾರೋಹಿ ದಳ ಇದೆ, ಜೊತೆಗೆ ನೀವೇ ಹೇಳಿದ ಹಾಗೆ ಎಲ್ಲ ಒಂದು ಯೂನಿಫಾರ್ಮ್ ಇರುವಂತಹ ಈ ಪೊಲೀಸ್ ಸಿಬ್ಬಂದಿಯವರು ಎಲ್ಲರೂ ಒಂದು ಕವಾಯತ್ ನಡೆಸ್ತಾ ಇದ್ದಾರೆ. ಇದ್ರ ಮಧ್ಯ ಒಂದು ಜನ ಪ್ರವಾಹ ಅಲ್ಲೊಂದು ಇಲ್ಲಿ ತನಕ ಇಲ್ಲದೇ ಇದ್ದಂತಹ ಒಂದು ಜನಜಂಗುಳಿ ನಾವೀಗ ಕಾಣೋ ಹಂಗಾಗಿದೆ. ಬಹುಶಃ ಈ ಒಂದು ಅಭಿಮನ್ಯು ತಾನು ಮೊದಲಿದ್ದ ಜಾಗಕ್ಕೆ ಅಂದ್ರೆ ಅರಮನೆಯ ಒಂದು ಬಲಭಾಗಕ್ಕೆ, ಬಲಭಾಗದಿಂದ ಪ್ರಾರಂಭ ಮಾಡಿ ಈಗ ಮತ್ತೆ ಅದು ಬಲರಾಮ ದ್ವಾರದ ಬೆಳಿಗ್ಗೆ ಬಂದು ಅದರ ಎಡಭಾಗಕ್ಕೆ ತಿರುಕೊಂಡು ಮತ್ತೆ ಎಡಭಾಗಕ್ಕೆ ಬಂದ್ರೆ ಅಲ್ಲಿ ಖಾಸಗಿ ಅರಮನೆ ಇದೆ, ರಾಜವಾಸ ಇದೆ, ಅಲ್ಲಿ ಅಂಬಾರಿಗೆ ಸಿದ್ಧತೆ. ಆದ್ರೆ ಹೋಗ್ತಿರೋ ದಾರಿ ನೋಡಿದ್ರೆ ನಮಗೆ ಕಾಣಿಸ್ತಾನೆ ಇಲ್ಲ, ಇನ್ನು ಬಹುಶಃ ಆತ ಈ ಸರ್ಕಲ್ ಕಡೆಗೆ ಹೋಗ್ತಿರೋ ಹಾಗೆ ಅನ್ನಿಸ್ತಾ ಇದೆ ಇಲ್ಲಿ ಆ ಜನಜಂಗುಳಿಯಲ್ಲಿ. ಇಲ್ಲ, ಇನ್ನೇನಲ್ಲ ಅಭಿಮನ್ಯುವಿನ ಉತ್ಸಾಹವನ್ನ ನಾವು ಮೆಚ್ಚಲೇಬೇಕು. ನಮ್ಮ ಮಹಾಭಾರತದ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಜನಜಂಗುಳಿಯನ್ನ ಭೇದಿಸಿ ಜನರಿಗೆ ನಾನು ಆಶೀರ್ವಾದವನ್ನ ನೀಡ್ತೇನೆ ಎನ್ನುವಂತ ಆತ್ಮವಿಶ್ವಾಸ ಅಭಿಮನ್ಯುವಿನ ಮುಖದಲ್ಲಿ ಮತ್ತೆ ಅವನ ನಡಿಗೆಯಲ್ಲಿ ಗೊತ್ತಾಗ್ತಾ ಇದೆ. ಈಗ ಸುಬ್ರಹ್ಮಣ್ಯ ಹೇಳಿದ ಹಾಗೇನೆ ಆ ತಾಯಿ ಅಂಬಾರಿಯಲ್ಲಿ ಕುಳಿತು ಏನ್ ಸಾಕ್ತಾ ಇದೆಯಲ್ಲ, ಹೊರಗಡೆ ನಿಂತ ಜನ ಓಹೋ ಅಭಿಮನ್ಯು ಹೊರಗೆ ಬಂದ್ಬಿಡ್ತಾನೆ, ನಮ್ಮನ್ನು ನೋಡಕ್ ಅವಕಾಶ ಕೊಡ್ತಾನೆ ನಮಗೂ ಕೂಡ ಅಂತ ಹೇಳಿ ಹೊರಗಡೆ ಜನ ಎದ್ದು ಜಿಗಿದು ನೋಡಿ ಕಾಯ್ತಾ ಇದಾರೆ. ಎಷ್ಟೋ ಜನ ಹೊರಗಡೆ ನೋಡಿ, ನಮ್ಮ ಅರಸು ಮನೆತನ ಇಲ್ಲ, ಆದ್ರೆ ಅರಸರು ಇದ್ದಾರೆ. ಆದ್ರೆ ರಾಜಪ್ರಭುತ್ವ ಕಳೆದು ಪ್ರಜಾಪ್ರಭುತ್ವಕ್ಕೆ ಬಂದಿದ್ರು ಕೂಡ ರಾಜಪ್ರಭುತ್ವದ ಆಚರಣೆಯಾಗಿ ಬಂದಿರುವಂತ ಇಂಥ ಒಂದು ಜಂಬೂ ಸವಾರಿ ಎನ್ನುವಂಥದ್ದು ಅಥವಾ ವಿಜಯದಶಮಿ ಎನ್ನುವಂಥದ್ದು ಇನ್ನೂ ಕೂಡ ಜನರಲ್ಲಿ ಒಂದು ರೀತಿಯ ಒಂದು ದೈವಿಕ ಭಾವನೆ ಇದೆಯಲ್ಲ, ಅದಕ್ಕೂ ನಿಜಕ್ಕೂ ಸಂತೋಷ ಪಡಬೇಕು. ಮತ್ತೆ ಆನೆಗಳ ಬಗ್ಗೆ ನಾವು ಮಾತಾಡಿದ್ವಿ, ಅಶ್ವಗಳು ಕೂಡ ಇಲ್ಲಿ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸಿವೆ. ನಮ್ಮ ಕಂಠೀರವ ನರಸರಾಜ ವಿಜಯ ಅನ್ನುವಂತ ಒಂದು ಕೃತಿಯಲ್ಲಿ ಗೋವಿಂದ ವೈದ್ಯ ಒಂದ್ ಕಡೆ ಹೇಳ್ತಾರೆ, ವಿಜಯದಶಮಿ ದಿನದಂದು ರಾಜ ಅಶ್ವವನ್ನ ಹೇರಿ ಜಿಗಿದು ಹತ್ತದ ಅನ್ನೋದಕ್ಕೆ ಹೇಳ್ತಾನೆ, ತುರಗವನಿಳಿದು ಪಟ್ಟದ ಮದದ ಆನೆಯ ಸಿರಕ್ಕೆ ಲಂಘಿಸಿ ತೂಳಿಸುತ್ತ ಹರುಷದೆ ಬೀದಿ ವರಿಸಿ ಸಂತೋಷವ ಪಿರಿದು ಪುಟ್ಟಿಸಿದ ನೋಳ್ಪರಿಗೆ ನಗುತ ಆಗ ಕಂಠೀರವೇಂದ್ರ ಸಿಂಗಾಡಿಯ ತೆಗೆದನ್ ಅಂಬುಗಳ ನಳವಡಿಸಿ ಗಗನದೆ ಚರಿಪ ಪಕ್ಷಿಯನ್ನು ಹೆಚ್ಚು ಗುರಿಯ ಬಲ್ ಸೊಗಸ ಬೀರಿದ ನೋಳ್ಪರಿಗೆ ಅಂತೇಳಿ ಬಹಳ ಸೊಗಸಾಗಿರುವಂತಹ ಒಂದು ಅಭಿಮನ್ಯು ಅರಮನೆಯ ಮುಂಭಾಗಕ್ಕೆ ಬಂದು ಸಾಗಿ ಬಂದು ಎಡಭಾಗಕ್ಕೆ ಸುಬ್ರಹ್ಮಣ್ಯ ಅವರೇ ಇನ್ನೊಂದು ವಿಚಾರ ನೀವು ಗಮನಿಸ್ತಾ ಇರಬೇಕು. ನೀವು ಅಲ್ಲಿ ನಾವು ದೂರದಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಬಲರಾಮ ದ್ವಾರದ ಒಳಗಡೆ ಎಷ್ಟು ಜನ ಇದ್ದಾರೆ ಹೊರಗಡೆನೂ ಕೂಡ ಅಷ್ಟೇ ಜನ ಇದ್ದಾರೆ. ಅಂದ್ರೆ ನೋಡುವ ಕೌತುಕ ಅವರಲ್ಲಿ ಮನೆ ಮಾಡಿದೆ. ಹೇಗಾದ್ರೂ ಮಾಡಿ ಅಂಬಾರಿಯ ದರ್ಶನವನ್ನ ಮಾಡಬೇಕು. ಸಾಧ್ಯ ಇದೆಯೋ ಅಲ್ಲೆಲ್ಲರೂ ಜನ ನಿಂತು ಆದಷ್ಟು ಹತ್ತಿರದಿಂದ ಸುಬ್ರಹ್ಮಣ್ಯ ಅವರ ನೋಡಿ ಅಲ್ಲಿ ಹೊರಗಡೆ ಕೆಲವರು ಗಿಡದ ಮೇಲೆ ಕೂಡ ಹತ್ತು ಕೂತಿದ್ದಾರೆ. ಇನ್ನು ಕೆಲವೊಬ್ಬರು ಆ ಗೋಡೆ ಇದೆಯಲ್ಲ ಗೋಡೆ ಮೇಲೆ ಹತ್ತಿ ಅಲ್ಲಿಂದ ದರ್ಶನ ಪಡೆಯೋಣ ತಾಯಿದು ಅಂತ ಹೇಳಿ ಅವರು ಕೂಡ ಉತ್ಸುಕತೆಯಿಂದ ಕಾಣ್ತಾ ಇದ್ದಾರೆ. ಮಕ್ಕಳಿದ್ದಾರೆ, ಕೆಲವೊಬ್ಬರು ಮಕ್ಕಳನ್ನ ತಲೆ ಮೇಲೆ ಭುಜದ ಮೇಲೆ ಕೂರಿಸಿಕೊಂಡು ಕೂಡ ಅವರು ಆ ತಾಯಿಯ ದರ್ಶನ ಪಡಿಬೇಕು ಅಂತ ಹೊರಗಡೆಯಿಂದ ಇಣಕ್ತಾ ಇದ್ದಾರೆ. ಖಂಡಿತ ಈ ಕೋವಿಡ್ ಅನ್ನ ಲೆಕ್ಕಿಸದೇನೆ ತಾಯಿಯ ಆಶೀರ್ವಾದ ನಮ್ಗೆ ಸಿಕ್ಕರೆ ಸಾಕು, ಅವಳ ಅನುಗ್ರಹ ಇದ್ರೆ ಇಂತ ಕೋವಿಡ್ ಅನ್ನ ನೂರಾರು ಎದುರಿಸ್ತೇವೆ ಅನ್ನುವಂತ ಒಂದು ಆತ್ಮವಿಶ್ವಾಸ. ಇದುವರೆಗೆ ವರುಣನ ಕೃಪೆಯಿಂದ ಯಾವುದೇ ಒಂದು ಮಳೆಯ ಒಂದು ಅಡಚಣೆ ಇಲ್ಲದೆ ಬಹಳ ಯಶಸ್ವಿಯಾಗಿ ಜಂಬೂ ಸವಾರಿ ಮೆರವಣಿಗೆ ಮುಗಿದಿದೆ. ಈ ಮೂಲಕ ನಾವು ಈಗ ಇನ್ನೇನು ಈ ವೀಕ್ಷಕ ವಿವರಣೆಯನ್ನ ಮುಗಿಸ್ತಾ ಇದ್ದೀವಿ ಚಾಮುಂಡೇಶ್ವರಿಯ ಒಂದು ಸ್ತುತಿಯೊಂದಿಗೆ. ಕರಮುಗಿದು ಶರಣೆಂದೇವೋ ಚಾಮುಂಡಿ ವರಗಳನ್ನು ಪಾಲಿಸಮ್ಮ, ಕರಮುಗಿದು ಶರಣೆಂದೇವೋ ಚಾಮುಂಡಿ ವರಗಳನ್ನು ಪಾಲಿಸಮ್ಮ, ಮೈಸೂರು ಅರಸಾರ ಮನೆ ದೇವಿ ಚಾಮುಂಡಿ ಜೈಸುವರ ಪಾಲಿಸಮ್ಮ, ಮೈಸೂರು ಅರಸಾರ ಮನೆ ದೇವಿ ಚಾಮುಂಡಿ ಜೈಸುವರ ಪಾಲಿಸಮ್ಮ. ಎಲ್ಲ ಕೋವಿಡ್ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೈಸೂರು ದಸರಾಕ್ಕೆ ಸ್ಪಂದನೆಯನ್ನ ನೀಡಿದಿರಿ, ಸಾಮಾಜಿಕ ಅಂತರವನ್ನ ಉಳಿಸಿಕೊಂಡು ಈ ದಸರಾ ಯಶಸ್ಸಿಗೆ ಎಲ್ಲರೂ ಕೂಡ ಕಾರಣಭೂತರಾಗಿದ್ದೀರಿ. ಮುಂದಿನ ವರ್ಷ ಎಲ್ಲರೂ ವಿಜೃಂಭಣೆಯಿಂದ ಜನಸಂದಣಿಯ ನಡುವೆ ದಸರಾವನ್ನ ಆಚರಣೆ ಮಾಡೋಣ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಶ್ರೋತೃಗಳೇ, ನೀವು ಮೈಸೂರಿನ ಆಕಾಶವಾಣಿ ಕೇಂದ್ರದಿಂದ ನಮ್ಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ ಅರಮನೆಯ ಒಳಾವರಣದಲ್ಲಿ ನಡೆದಂತಹ ನಂದಿಧ್ವಜ ಪೂಜೆ ಮತ್ತು ನಮ್ಮ ಜಂಬೂ ಸವಾರಿಯ ವೀಕ್ಷಕ ವಿರಣಿಯ ನೇರ ಪ್ರಸಾರವನ್ನ ಕೇಳಿ ಆನಂದಿಸ್ತಾ ಇದ್ರಿ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಇಲ್ಲಿ ನಾವು ವೀಕ್ಷಕ ವಿರಣಿ ಹೇಳುವಾಗ ಕೂಡ ಒಂದೊಂದು ಬಾರಿ ನಮಗೂ ಉಮೇದಿ ನಾವು ಅಲ್ಲಿ ಹೋಗಿ ಅದ್ರ ಮಧ್ಯೆ ನಿಲ್ಬೇಕು ಅಂತೇಳಿ. ಆದರೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಇಲ್ಲಿ ನಡೆದಂತಹ ಘಟನೆಗಳನ್ನ ವಿವರಗಳನ್ನ ತಮ್ಮುಂದೆ ಕಣ್ಮುಂದೆ ಕಿವಿಗಳಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನನ್ನ ಜೊತೆ ಇದ್ದಂತ ಎಸ್ ಸುಬ್ರಹ್ಮಣ್ಯ ಅವರು, ನಾನು ಪ್ರಭುಸ್ವಾಮಿ ಮಳಿಮಠ್, ಎಂ ಶಂಕರಪ್ಪ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್, ಇವರೆಲ್ಲರ ಪರವಾಗಿ ಮುಂದಿನ ದಸರೆಗೆ ನಾವು ಎಲ್ಲರೂ ಅಲ್ಲೇ ಅರಮನೆಯಲ್ಲಿ ಸೇರುವಂತಾಗೋಣ ಅಂತ ಹೇಳಿ ತಮ್ಮಂಡ ತಾಯಿಯನ್ನು ಹಾರೈಸ್ತಾ ಇವತ್ತಿನ ವೀಕ್ಷಕ ವಿವರಣೆಗೆ ವಿದಾಯ ಹೇಳ್ತಾ ಇದೀವಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಾಶಯಗಳು. ನಮಸ್ಕಾರ. ಇದುವರೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಜಗತ್ಪ್ರಸಿದ್ಧ ಮೈಸೂರು ದಸರಾ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆಯನ್ನು ಅರಮನೆಯ ಆವರಣದಿಂದ ಕೇಳಿದಿರಿ. ವೀಕ್ಷಕ ವಿವರಣೆಯನ್ನು ನೀಡಿದವರು ಎಸ್ ಸುಬ್ರಹ್ಮಣ್ಯ, ಎಂ ಶಂಕರಪ್ಪ, ಪ್ರಭುಸ್ವಾಮಿ ಮಳಿಮಠ್, ಡಾ ಮೈಸೂರು ಉಮೇಶ್. ಜಾಹೀರಾತುಗಳನ್ನು ನಿರ್ವಹಿಸಿದವರು ಬಿ ದಿಗ್ವಿಜಯ್ ಹಾಗೂ ಬಿಜಿ ಕವಿತಾ. ತಾಂತ್ರಿಕ ಸಹಕಾರ ಪಿವಿ ರಮೇಶನ್, ಎಲ್ ಶ್ರೀನಿವಾಸ್, ಎಂಎನ್ ಮುರಳೀಧರ್, ಎಎನ್ ಶಿವಲಿಂಗೇಗೌಡ. ಸಹ ಸಹಕಾರ ಪಿ ಪ್ರೇಮ್ ಕುಮಾರ್, ಜಿ ಮಂಜುನಾಥ್ ಗಿರಿ. ತಾಂತ್ರಿಕ ಮೇಲ್ವಿಚಾರಣೆ ಎನ್ ರಾಮಾಂಜನಪ್ಪ. ನಿರ್ವಹಣೆ ದಿವಾಕರ ಹೆಗಡೆ. ಸಮಗ್ರ ನಿರ್ವಹಣೆ ಉಮೇಶ್ ಎಸ್ಎಸ್. ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂದ ಈ ನೇರ ಪ್ರಸಾರ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಈ ದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪೀಡನಾಶಕಗಳ ಸುರಕ್ಷಿತ ಬಳಕೆ ಈ ಕುರಿತು ಐಸಿಎಆರ್ನ ಕೃಷಿ ವಿಜ್ಞಾನ ಕೇಂದ್ರದ ಗೋಣಿಕೊಪ್ಪಲು ಸಸ್ಯ ಸಂರಕ್ಷಣೆಯ ವಿಷಯ ತಜ್ಞರಾದ ಡಾ ವೀರೇಂದ್ರ ಕುಮಾರ್ ಕೆವಿ ಅವರೊಂದಿಗೆ ಸಂದರ್ಶನ.